8 ಸೆಕೆಂಡುಗಳು. ಆತ್ಮೀಯ ಕೇಳು ಬಂದವರಿಗೆಲ್ಲ ಮಾಲತೇಶನ ನಮಸ್ಕಾರಗಳು. ಕೆಳಗರೆ ಈಗ ಚಿತ್ರಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಸೂರ್ಯ ದಿ ಗ್ರೇಟ್ ಚಿತ್ರದ ಗೀತೆ ಹಾಡಿದ್ದಾರೆ ಹೇಮಂತ್ ಮತ್ತು ಸುಮಾ. ಸೋಲೋ ಹೃದಯವಿದೆ ಕಲ್ಲನ್ನು ಕಣ್ಣು ಕರಗಿಸು ನೋಟವಿದೆ, ಸಗಿಯಲು ತುಟಿಯಲ್ಲಿ ಚೇನು ಇದೆ, ಬಳ್ಳಿಯ ನಾಚಿಸೋ ಸೊಂಟವಿದೆ, ಪ್ರೇಮಕ್ಕೆ ಸಾಲೋ ಹೃದಯವಿದೆ. ನಿಮ್ ಗಾಡಿಯಿಂದ ಇಷ್ಟೊಂದು ಹೊಗೆ ಬರ್ತಾ ಇದೆ, ವಾಯು ಮಾಲಿನ್ಯ ಆಗಿ ಕೆಮ್ಮು, ಆಸ್ತಮಾ, ಹೃದಯಾಘಾತ ಕೂಡ ಆಗಬಹುದು. ಪ್ಲೀಸ್ ಸರ್, ಇದೊಂದ್ ಸಲ ಕ್ಷಮಿಸಿ. ಯಾವಾಗ್ಲೂ ಗಾಡಿನಲ್ಲಿ ಎಲ್ಲ ಡಾಕ್ಯುಮೆಂಟ್ಸ್ ಜೊತೆಗೆ ಎಮಿಷನ್ ಟೆಸ್ಟ್ ಮಾಡಿಸಿದ ದಾಖಲೆನೂ ಇರಬೇಕು. ಮುಂದಿನ ಸಲ ದಂಡ ಕಟ್ಟಬೇಕಾಗತ್ತೆ, ಜಾಗ್ರತೆ. ವಾಹನಗಳಿಂದ ಹೊರಹೊಮ್ಮುವ ಹೊಗೆ ಕಾರ್ಬನ್ ಮೋನಾಕ್ಸೈಡ್, ಲೆಡ್ ಇನ್ನಿತರ ವಿಷಕಾರಿ ಅನಿಲಗಳಿಂದ ಕೂಡಿದ್ದು ಪರಿಸರ ಮಾಲಿನ್ಯ ಉಂಟು ಮಾಡುತ್ತದೆ. ನಿರ್ಲಕ್ಷ್ಯ ಮಾಡಿದ್ದಲ್ಲಿ ಮುಂದಿನ ಜನಾಂಗ ಬೆನ್ನ ಹಿಂದೆ ಆಕ್ಸಿಜನ್ ಸಿಲಿಂಡರ್ ಹೊತ್ತು ಓಡಾಡಬೇಕಾಗುತ್ತದೆ. ಎಚ್ಚರ, ನಿಮ್ಮ ವಾಹನಗಳನ್ನು ಸುಸ್ಥಿತಿಯಲ್ಲಿ ಇಟ್ಟುಕೊಳ್ಳಿ. ಎಮಿಷನ್ ಟೆಸ್ಟ್ ಮಾಡಿಲ್ಲದ ವಾಹನಗಳನ್ನು ಹೊರಕ್ಕೆ ತರಬೇಡಿ. ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಜವಾಬ್ದಾರಿ. ಪ್ರಕಟಣೆ ಆಯುಕ್ತರು, ಸಾರಿಗೆ ಮತ್ತು ರಸ್ತೆ ಸುರಕ್ಷತೆ, ಕರ್ನಾಟಕ ಸರ್ಕಾರ. ಕೇಳುಗರೆ, ಇದೊಂದು ಪ್ರಕಟಣೆ. ದಿನಾಂಕ 4/2/2023 ಶನಿವಾರದಂದು ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ವಿಶ್ವ ಕ್ಯಾನ್ಸರ್ ದಿನದ ಸಂದರ್ಭದಲ್ಲಿ ನೇರ ಫೋನಿನ್ ಕಾರ್ಯಕ್ರಮ ಬಿತ್ತರವಾಗಲಿದೆ. ಈ ಕಾರ್ಯಕ್ರಮದಲ್ಲಿ ಕೇಳುಗರು ಕ್ಯಾನ್ಸರ್ ಕುರಿತಾದ ತಮ್ಮ ಪ್ರಶ್ನೆ, ಅನುಮಾನ, ಕುತೂಹಲ, ಜಿಜ್ಞಾಸೆಗಳಿಗೆ ತಜ್ಞರಿಂದ ಉತ್ತರವನ್ನು ಪಡೆಯಬಹುದು. ಕಾರ್ಯಕ್ರಮ ಮೂಡಿಬರುವ ಸಮಯ ಬೆಳಗ್ಗೆ 8:30-9:30. ಬಳಸಬೇಕಾದ ದೂರವಾಣಿ ಸಂಖ್ಯೆಗಳು 0828227021 ಹಾಗೂ 0828227282. ಎಸ್ಎಂಎಸ್ ಮೂಲಕವೂ ತಾವು ಪ್ರಶ್ನೆಗಳನ್ನು ಕೇಳಬಹುದು. ಅದಕ್ಕಾಗಿ ಬಳಸಬೇಕಾದ ಮೊಬೈಲ್ ಸಂಖ್ಯೆ 9448157200. ನೆನಪಿಡಿ, ಕಾರ್ಯಕ್ರಮ ಮೂಡಿಬರುವುದು ದಿನಾಂಕ 4 ಶನಿವಾರದಂದು ಬೆಳಗ್ಗೆ 8:30. ಮುಂದಿನ ಗೀತೆಯನ್ನು ಹಾಡಿರುವ ಕಲಾವಿದರು ಸಂತೋಷ್ ವಿಂಕಿ, ಶ್ರುತಿ ಮತ್ತು ಸಂಗಡಿಗರು. ಚಿತ್ರ ನನ್ನ ಮಗಳೇ ಹೀರೋಯಿನ್. ಹಾಗೆ ಬಣ್ಣವ ಬದುಕಿಗೆ ಎರಚಿದೆ ನಿನ್ನಯ ಪರಿಚಯ ವಿಪರೀತ ಖುಷಿಯಲ್ಲಿ ದಿನಿತಿ ಮರೆತರೆ ಹುಡುಗಿ ಕ್ಷಮಿಸಯ್ಯ ಮುಂದಿನ ಗೀತೆ ಅಕಿರಾ ಚಿತ್ರದ ಧ್ವನಿ ನೀಡಿದ್ದಾರೆ ಸುನಿಧಿ ಚವಾಣ್ ಮನೋಜ್ ಮುಂತಾಶಿರ್ ಅವರ ಸಾಹಿತ್ಯಕ್ಕೆ ಸ್ವರಕಲ್ಪನೆ ವಿಶಾಲ್ ಮತ್ತು ಶೇಖರ್ ಅವರದು ಅಪ್ನೇ ಆಸೂ ಹೇ ಅಪನಾ ಹೇ ದಾಮನ್ ಹೇ ಆರೇ ಕೆಳಗಡೆ ಚಿತ್ರಗೀತೆಗಳನ್ನು ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಕೇಳ್ತಾ ಇದ್ದೀರಾ. ಈಗ ಕಲಾಕಾರ್ ಚಿತ್ರದ ಗೀತೆ, ಗಾಯಕರು ಮಂಗಳ ಮತ್ತು ರಾಜೇಶ್ ಕೃಷ್ಣನ್, ಸಾಹಿತ್ಯ ವಿ ಮನೋಹರ್, ಸಂಗೀತ ಗಿರಿಧರ್ ದಿವಾನ್ ಅವರದು. ಕೇಳುಗರೆ, ಇದೊಂದು ಪ್ರಕಟಣೆ. ದಿನಾಂಕ 4/2/2023 ಶನಿವಾರದಂದು ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ವಿಶ್ವ ಕ್ಯಾನ್ಸರ್ ದಿನದ ಸಂದರ್ಭದಲ್ಲಿ ನೇರ ಫೋನಿನ್ ಕಾರ್ಯಕ್ರಮ ಬಿತ್ತರವಾಗಲಿದೆ. ಈ ಕಾರ್ಯಕ್ರಮದಲ್ಲಿ ಕೇಳುಗರು ಕ್ಯಾನ್ಸರ್ ಕುರಿತಾದ ತಮ್ಮ ಪ್ರಶ್ನೆ, ಅನುಮಾನ, ಕುತೂಹಲ, ಜಿಜ್ಞಾಸೆಗಳಿಗೆ ತಜ್ಞರಿಂದ ಉತ್ತರವನ್ನು ಪಡೆಯಬಹುದು. ಕಾರ್ಯಕ್ರಮ ಮೂಡಿಬರುವ ಸಮಯ ಬೆಳಗ್ಗೆ 8:30-9:30. ಬಳಸಬೇಕಾದ ದೂರವಾಣಿ ಸಂಖ್ಯೆಗಳು 08282270281 ಹಾಗೂ 08282270282. ಎಸ್ಎಂಎಸ್ ಮೂಲಕವೂ ತಾವು ಪ್ರಶ್ನೆಗಳನ್ನು ಕೇಳಬಹುದು. ಅದಕ್ಕಾಗಿ ಬಳಸಬೇಕಾದ ಮೊಬೈಲ್ ಸಂಖ್ಯೆ 944-81-57-26-00. ನೆನಪಿಡಿ, ಕಾರ್ಯಕ್ರಮ ಮೂಡಿಬರುವುದು ದಿನಾಂಕ 4 ಶನಿವಾರದಂದು ಬೆಳಗ್ಗೆ 8:30. ಕೆಳಗರೆ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆಯನ್ನು ಹಾಡಿದ್ದಾರೆ ದೀಪಿಕಾ, ವಿಜಯ ಪ್ರಕಾಶ್ ಮತ್ತು ಅನೂಪ್ ಭಂಡಾರಿ. ಚಿತ್ರ ರಂಗಿತರಂಗ. ನಿನ್ನ ಪಾದದಲ್ಲಿ ಧೂಳಾಗಿ ನಡೆವಾಗ ಕಚಗುಳಿನ ಇಡುವೆ

ಏನಮ್ಮ ನಿಮ್ ಗಾಡಿಯಿಂದ ಇಷ್ಟೊಂದು ಹೊಗೆ ಬರ್ತಾ ಇದೆ? ವಾಯು ಮಾಲಿನ್ಯ ಆಗಿ ಕೆಮ್ಮು, ಆಸ್ತಮಾ, ಹೃದಯಾಘಾತ ಕೂಡ ಆಗಬಹುದು. ಪ್ಲೀಸ್ ಸರ್, ಇದೊಂದ್ಸಲ ಕ್ಷಮಿಸಿ. ಯಾವಾಗ್ಲೂ ಗಾಡಿನಲ್ಲಿ ಎಲ್ಲ ಡಾಕ್ಯುಮೆಂಟ್ಸ್ ಜೊತೆಗೆ ಎಮಿಷನ್ ಟೆಸ್ಟ್ ಮಾಡಿಸೋದ್ ದಾಖಲೆ.